ಅದು ನಮ್ಮ ಒಂದು ಬಿಡುವಿನ ಸಮಯವನ್ನ ಉಪಯುಕ್ತವಾಗಿರ್ತಕ್ಕಂಥ ಒಳಾಂಗಣ ಅಲಂಕಾರಿಕ ಗಿಡಗಳನ್ನ ಅಥವಾ ಉದ್ಯಾನ ವಿನ್ಯಾಸವನ್ನು ನಾವು ಮಾಡಿದ್ದೇ ಆದರೆ ಮನಸ್ಸಿಗೆ ಉಲ್ಲಾಸ ನೀಡದಲ್ಲದೆ ನಾವು ಜೀವಿಸತಕ್ಕಂಥ ಪರಿಸರದಲ್ಲಿ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನು ಪಡೆಯುವಲ್ಲಿ ಈ ಅಲಂಕಾರಿಕ ಗಿಡಗಳು ಮಹತ್ವ ಪಾತ್ರ ವಹಿಸಿರ್ತವೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಅಲಂಕಾರಿಕ ಗಿಡಗಳನ್ನ ಕೇವಲ ಕುಂಡಗಳಲ್ಲಿ ಅಥವಾ ನೀವು ಬೇಕಾಗಿರ್ತಕ್ಕಂಥ ಒಂದು ಅಥವಾ ವೇಸ್ಟ್ ಆಗಿರ್ತಕ್ಕಂಥ ನಾವೇನೇನು ಬಿಸಾಕ್ತಿದ್ದೀವಲ್ಲ ಅಂಥ ಒಂದು ಪ್ಲಾಸ್ಟಿಕ್ ಪಾತ್ರೆಗಳಿರ್ಬೋದು ಅಥವಾ ಕಂಟೈನರ್ಸ್ ಏನಂತ ದೊಡ್ಡ ದೊಡ್ಡ ಟ್ಯಾಂಕ್ಗಳಿರ್ಬೋದು ಅಥವಾ ಇರ್ತಕ್ಕಂಥ ಅಥವಾ ಪಿಂಗಾಣಿ ಪಾತ್ರ ಇರ್ಬೋದು, ಪ್ಲಾಸ್ಟಿಕ್ ಕುಂಡಲಿರೋದು ಅಥವಾ ಸಿಮೆಂಟ್ ಕುಂಡಲಿರಲಿ, ಅವುಗಳಲ್ಲಿ ನಮ್ಮ ಮನೆಯ ಒಳಾಂಗಣಗಳಲ್ಲಿ ಈ ಅಲಂಕಾರ ಗಿಡಗಳನ್ನು ನಾವು ಬೆಳೆಸಿದ್ದೇ ಆದರೆ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಬೆಳಗಿನ ಒಂದು 10-20 ನಿಮಿಷ ಅಥವಾ ಅರ್ಧ ಗಂಟೆ ನಾವು ಅದಕ್ಕೆ ಕಾರ್ಯನಿರ್ವಹಿಸಿದಾಗ ನಮ್ಮ ಒಂದು ತೊಡಗುವಿಕೆ ಈ ಒಂದು ಕಾರ್ಯದಲ್ಲಿ ಉದ್ಯಾನವನದಲ್ಲಿ ನಮಗೆ ಬಹಳಷ್ಟು ಮುದ ಕೊಡುತ್ತದೆ ಹಾಗೂ ಆ ಗಿಡಗಳ ಬೆಳವಣಿಗೆಯಿಂದ ನಮಗೆ ಚೇತೋಹಾರಿಯಾಗಿ ನಾವು ಜೀವನ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದಲ್ಲದೆ ಅವುಗಳು ನಮ್ಮ ಮಾನಸಿಕವಾಗಿ ಅವುಗಳ ಬೆಳವಣಿಗೆ ಮತ್ತು ಅನೇಕ ಅಲಂಕಾರಿಕ ಗಿಡಗಳಿವೆ. ಕೆಲವು ಹೂಗಳು ಬಿಡುತ್ತವೆ, ಕೆಲವೊಂದು ಆಕರ್ಷಕವಾಗಿರ್ತಕ್ಕಂಥ ಎಲೆಗಳಿರ್ತವೆ. ಆ ಒಂದು ಹಸಿರು ಅನ್ನತಕ್ಕಂಥ ಏನು ಬಣ್ಣ ಇದೆ ಅದು ನಮ್ಮ ಮನಸ್ಸಿಗೆ ಒಂದು ಆ ಒಂದು ಹಸಿರಿನ ಒಂದು ಹಿನ್ನೆಲೆ ಬಹಳಷ್ಟು ನೆಮ್ಮದಿ ಹಾಗೂ ಶಾಂತಿನ ಕಣ್ಣಿಗಾಗಿರ್ಬೋದು ಮನಸ್ಸಿಗಾಗಿರ್ಬೋದು ತಂಪನ್ನು ನೀಡುತ್ತವೆ. ಇದಲ್ಲದೆ ನಮಗೆ ನಾವು ಉಸಿರಾಡ್ತಕ್ಕಂಥ ಅಥವಾ ಸುತ್ತಮುತ್ತ ಪರಿಸರಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಏನಂತ ಹೇಳ್ತೀವಿ ಅದನ್ನು ನಾವು ಪಚನಕ್ರಿಯೆ ಅವಕ್ಕೆ ಆಹಾರ ತಯಾರಿಗಳು ಉಪಯೋಗಿಸ್ಕೊಂಡು ನಮಗೆ ಒಳ್ಳೆ ಶುದ್ಧೀಕಾರಕ ಆ ಒಂದು ಇರತಕ್ಕಂಥ ವಾತಾವರಣದಕ್ಕಂಥ ಇಂಗಾಲದ ಡೈಆಕ್ಸೈಡನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡು ನಮಗೆ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನು ನಮ್ಮ ಉಸಿರಾಡಲಿಕ್ಕೆ ಕೊಡ್ತಾರೆ. ಈಗ ನೀವಾಗಲೇ ನೋಡಿರ್ಬೋದು ಪಟ್ಟಣಗಳಲ್ಲಿ ವಾಸಿಸಿರ್ತಕ್ಕಂಥ ಅಥವಾ ಒತ್ತಡ ಜೀವನದಲ್ಲಿ ಇರತಕ್ಕಂಥ ಅನೇಕ ಪ್ರದೇಶಗಳಲ್ಲಿ ನಮಗೆ ಉಸಿರಾಟ ತೊಂದರೆ ಇರಬಹುದು ಅಥವಾ ಶುದ್ಧವಾದಂತಹ ಆಮ್ಲಜನಕ ಸಿಗತಕ್ಕಂಥ ಒಂದು ಮುಂದಿನ ದಿನಮಾನಗಳಲ್ಲಿ ನಾವು ಈ ಕೊರೋನಾ ಪರಿಸ್ಥಿತಿ ನಾವು ಎದುರಿಸಿದ್ದೇವೆ. ಒಂದು ರೀತಿ ಆಕ್ಸಿಜನ್ ಸಿಲಿಂಡರ್ ನಾವು ಹಿಂದೆ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿಯನ್ನು ನಾವು ನಾವೇ ನಿರ್ಮಾಣ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ನಗರ ಆಗಿರ್ಬೋದು ಅಥವಾ ಅರೆನಗರಗಳಿರ್ಬೋದು ಅಥವಾ ಹಳ್ಳಿಗಳಾಗಿರ್ಬೋದು ಈ ಅಲಂಕಾರಿಕ ಗಿಡಗಳನ್ನು ನಾವು ಒಳಾಂಗಣದಲ್ಲಿ ಬೆಳೆಸಿದ್ದೇ ಆದರೆ ಅದರಿಂದ ಎರಡು ರೀತಿ ಉಪಯೋಗ ಇದೆ. ಒಂದು ಉಪಯುಕ್ತತೆ, ಸಾಮಾನ್ಯ ತುಳಸಿ ಗಿಡ ಇರಬಹುದು ಅಥವಾ ನಮ್ಮ ದೈನಂದಿನ ಇರತಕ್ಕಂಥ ಕರಿಬೇವು ಸೊಪ್ಪು ಇರಬಹುದು, ಈ ದೊಡ್ಡ ದೊಡ್ಡ ಕುಂಡಲಿಗಳಲ್ಲಿ ನಾವು ಪ್ಲಾಸ್ಟಿಕ್ ಕುಂಡಗಳಲ್ಲಿ ಬಳದಿದ್ದೇ ಆದರೆ ಅದಕ್ಕೆ ನಮ್ಮ ಉಪಯುಕ್ತ ಇರುತ್ತೆ. ಉದಾಹರಣೆಗೆ ಅದು ತರಕಾರಿ ಬದನೆ ಇರಬಹುದು, ತಾರಸಿ ಕೃಷಿ ಅಂತ ಹೇಳ್ತೀನಿ ಮೇಲೆ ಅದಲ್ಲದೆ ನಮಗೆ ಪ್ರಮುಖವಾಗಿ ಇವತ್ತೆ ಅಂದರೆ ಎಲ್ಲ ಆರೋಗ್ಯವಾಗಿದ್ದೇವೆ, ಊಟ ಮಾಡ್ತೇವೆ, ಪೌಷ್ಟಿಕ ಆಹಾರ ತಗೊಳ್ತೇವೆ, ಎಲ್ಲ ಇದೆ. ಆದರೆ ಮಾನಸಿಕ ಆರೋಗ್ಯಕ್ಕೆ ಮಾಡ್ತೀವಿ ನಾವು ಯೋಗ ಮತ್ತು ಧ್ಯಾನಗಳಲ್ಲಿ ಇದ್ದ ಜೊತೆಗೆ ಅದಕ್ಕೆ ಸರಿಸಮನಾಗಿರ್ತಕ್ಕಂಥದ್ದು ಈ ಒಳಾಂಗಣದಲ್ಲಿರ್ತಕ್ಕಂಥ ಅಲಂಕಾರ ಸಸ್ಯಗಳ ಪೋಷಣೆ ನಿಜವಾಗ್ಲೂ ನಮಗೆ ಬಹಳಷ್ಟು ಸಂತೋಷ ನೀಡುತ್ತದೆ. ಈಗ ಅಧ್ಯಯನಗಳ ಪ್ರಕಾರ ನಾಸಾ ಸಂಸ್ಥೆಯು, ರಾಷ್ಟ್ರೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯು ಕೆಲವೊಂದು ಗಿಡಗಳನ್ನು ಫಿಲೋಡೆಂಡ್ರನ್ ಅಂತಿರ್ಬೋದು, ಸಿಂಗೋನಿಯಂ ಅಂತಿರ್ಬೋದು, ಡೈಫನ್ ಬೇಕಿಯಾ, ಅದಲ್ಲದೆ ಸ್ನೇಕ್ ಪ್ಲಾಂಟ್ ಅಂತ ನಾವು ಆವಿನ ಥರನೇ ಇರ್ತದೆ, ಅದು ಸ್ಯಾನ್ಸ್ವೇರಿಯಾ ಅಂತ. ಇಂಥ ಒಂದು ಗಿಡಗಳನ್ನು ಮನೆ ಒಳಗಿಟ್ಟಾಗ ಎರಡು ಥರ ಇರತಕ್ಕಂಥ ನಮ್ಮ ಮನೆ ಮುಂಭಾಗಗಳಲ್ಲಿ ಸ್ವಲ್ಪ ಅರೆ ಬಿಸಿಲಿರ್ತಕ್ಕಂಥ ಇರ್ಬೋದು, ಸಂಪೂರ್ಣವಾಗಿ ನೆರಳಿನಲ್ಲಿ ಮನೆ ಒಳಗಳಲ್ಲಿ. ಈಗ ನಮ್ಮ ಮೊದಲಿನ ದಿನಗಳಿತ್ತು ನಾವು ಮನೆಯ ಒಂದು ಒಳಾಂಗಣ ವಿನ್ಯಾಸದಲ್ಲಿ ಶೆಲ್ಫ್ಗಳಲ್ಲಿ ದೇವ್ರ ಪ್ರತಿಮೆ ಅಥವಾ ಯಾವುದೇ ರೀತಿಯ ಶೀಲ್ಡ್ಗಳಿರ್ಬೋದು, ಗೊಂಬೆಗಳಿರ್ತಾ ಇದ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ನಗರದಲ್ಲಿ ಹಾಗೂ ಎಲ್ಲ ಇದರಲ್ಲಿ ನಾವು ಇರ್ತಕ್ಕಂಥ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವೇನು ಟಿ ವಿ ಆಲಿರ್ಬೋದು, ಡೈನಿಂಗ್ ಟೇಬಲ್ ಇರ್ಬೋದು, ನಮ್ಮ ಒಂದು ಶಯನ ಗೃಹಗಳಿರ್ಬೋದು, ಅಲ್ಲಿ ನಿಮಗೆ ಅಥವಾ ಇತ್ತೀಚಿನ ದಿನಗಳ ವಾಸ್ತು ಬಹಳಷ್ಟು ಇದು ಮಾಡ್ತಾರೆ. ಅದೇ ರೀತಿ ಈ ಅಲಂಕಾರಿಕ ಗಿಡಗಳನ್ನು ಅಲ್ಲಿ ಎರಡು ಅಥವಾ ಮೂರುಗಳನ್ನು ಅತಿ ಹೆಚ್ಚಾಗಲ್ಲ, ಒಂದು ಅಟ್ಲೀಸ್ಟ್ ಒಂದು 12-24 ಗಿಡಗಳನ್ನು ನೀವು ಅಲ್ಲಲ್ಲೇ ನೀವು ಇಟ್ಟರೆ ನಿಮ್ಮ ಮನಸ್ಸಿಗೆ ಅದನ್ನು ಅದರತಕ್ಕಂಥ ವೈಬ್ರೇಷನ್ಸ್ ಎಂತ ಆ ತರಂಗಗಳಿರ್ತವಲ್ಲ ಅದು ನಮ್ಮ ಮನಸ್ಸಿನ ಉಲ್ಲಾಸಗೊಳಿಸುತ್ತದೆ. ಹಾಗೂ ಜೊತೆಗೆ ಅವುಗಳನ್ನ ಆರೈಕೆ ಮಾಡೋದ್ರಿಂದ ಅವುಗಳ ಬೆಳವಣಿಗೆ ಹೇಗಿದೆ, ಈಗ ಮನುಷ್ಯನಲ್ಲಿ ಒಂದು ಸದೇಕತ್ವದ ಒಂದು ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಆ ಸೂಕ್ಷ್ಮಗತಿಯಾಗಿ ಗ್ರಹಿಸಿದಾಗ ಅದರ ಬೆಳವಣಿಗೆಗಳನ್ನ ಬದಲಾವಣೆಗಳು ನೋಡಿದಾಗ ನಮ್ಮ ತದೇಕಚಿತ್ತಿನ ಮನಸ್ಸುಗಳನ್ನ ನೋಡಿದಾಗ ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗ್ಬಿಡ್ತವೆ. ಉದಾಹರಣೆ ನಾವು ನಾಯಿ ಸಾಕೋದಿರ್ಬೋದು ಅಥವಾ ಏನು ಸಾಕು ಪ್ರಾಣಿಗಳಿದ್ದಾಗ ಅವುಗಳು ಎಷ್ಟು ಬಹಳಷ್ಟು ಅಟ್ಯಾಚ್ ಇರ್ತವೆ, ಅಥವಾ ನಾವು ನಮ್ಮಲ್ಲಿರ್ತಕ್ಕಂಥ ಹೊಲ ಮನೆಗಳಲ್ಲಿ ದನಕರುಗಳಿರ್ಬೋದು ಅವು ಹೆಸರುಕಾರದಾಗ ಹೇಗೆ ಬರ್ತವಂಗೆ ಈ ರೀತಿ ಗಿಡಗಳ ಜೊತೆ ಒಡನಾಟ ಇದ್ದಿದ್ದೇ ಆದರೆ ನಮ್ಮ ಒಂದು ಬಿಡುವಿನ ಸಮಯವನ್ನು ಉಪಯುಕ್ತವಾಗಿ ಕಳೆಯುವುದಲ್ಲದೆ ಅದರಿಂದ ಹೊರಸೂಸ್ತಕ್ಕಂಥ ಶುದ್ಧಿಕಾರಿಕ ಆಮ್ಲಜನಕವನ್ನು ಉಪಯೋಗಿಸೋದ್ರಿಂದ ನಮ್ಮ ಒಂದು ಆರೋಗ್ಯ ಹಾಗೂ ಮನಸ್ಥಿತಿ, ಈ ಹೂಗಳು ಪ್ರತಿ ಜೀವನದ ಅವಿಭಾಜ್ಯ ಅಂಗ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ನೋಡಿರ್ಬೋದು ನಮ್ಮ ಭಕ್ತಿಯನ್ನು ಅರ್ಪಿಸಬೇಕಾದ್ರೆ ನಾವೇನು ಮಾಡ್ತೀವಿ ಅನೇಕ ರೂಪಗಳಲ್ಲಿ ದೇವರು ನೆನೆಸ್ತೇವೆ ಅಥವಾ ಯಾವುದೇ ಇದು ಮಾಡ್ಬೋದು, ಆದರೆ ಅದನ್ನು ನೆನೆಸಿ ಆ ದೇವರಿಗೆ ಅರ್ಪಿಸಬೇಕಾದ್ರೆ ಯಾವ ರೂಪದಲ್ಲಿ ನಾವು ನಗರಹಣ್ಣಿಗಳನ್ನು ಕೊಡೋದಿಲ್ಲ, ಅದನ್ನೇ ಆ ಒಂದು ದೇವರ ಹೆಸರಲ್ಲಿ ಒಂದು ಹೂವಿನ ಒಂದು ಸಮರ್ಪಣೆ ಅರ್ಪಣಾ ಮನೋಭಾವನೆಯನ್ನು ಮಾಡ್ತೀವಲ್ಲ, ಆ ರೀತಿ ಈ ಹೂಗಳನ್ನು ಮತ್ತು ಅಲಂಕಾರಿಕ ಸಸ್ಯಗಳನ್ನು ನಾವು ಬೆಳೆಸಿದ್ದೇ ಆದರೆ ನಮ್ಮ ಈಗ ನಮ್ಮಲ್ಲಿ ಬಿಡುವಿನ ಸಮಯಗಳಲ್ಲಿ ಭಾಳಷ್ಟು ನಾವು ಹವ್ಯಾಸಗಳು ಭಾಳ ಮುಖ್ಯ. ಯಾಕೆ ಹವ್ಯಾಸಗಳು ಭಾಳ ಮುಖ್ಯ ಅಂತಂದರೆ ಅವುಗಳು ನಮ್ಮ ಒಂದು ಮನಸ್ಸಿನ ಒತ್ತಡವನ್ನು ನಿವಾರಿಸದಲ್ದಲೆ ಅಂದರೆ ನಮಗೆ ಇಷ್ಟವಾಗಿರ್ತಕ್ಕಂಥ ಹವ್ಯಾಸಗಳನ್ನು ಅಥವಾ ಅಭ್ಯಾಸಗಳನ್ನು ಮಾಡಿದ್ದೇ ಆದರೆ ಅದಕ್ಕೋಸ್ಕರ ದಯಮಾಡಿ ಎಲ್ಲ ನಮ್ಮ ನಗರವಾಸಿಗಳು ಅಥವಾ ಅರೆನಗರ ವಾಸಿಗಳಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ತಮ್ಮ ಮನೆ ಅಂಗಳಿಗಳು ಇತ್ತೀಚೆಗೆ ಈ ಒಂದು ಅಲಂಕಾರಿಕ ಸಸ್ಯಗಳ ಹಾಕೋದ್ರಿಂದ ನಮ್ಮ ಒಂದು ಮನೆಯ ಮೌಲ್ಯವೂ ಜಾಸ್ತಿ ಆಗುತ್ತೆ. ಉದಾಹರಣೆ ಒಂದು ಉದ್ಯಾನವನವನ್ನು ಮನೆ ಮುಂದೆ ಸಣ್ಣ ಜಾಗ ಇರ್ಬೋದು, 5-6 ಅಡಿ ಇರತಕ್ಕಂಥ ಜಾಗಗಳಲ್ಲೇ ಆಯಿತು, ಹುಲ್ಲು ಹಾಸು ಇರ್ಬೋದು ಅಥವಾ ಮನೆಗೆ ಬೇಕಾಗಿರೋ ತುಳಸಿ ಗಿಡ ಇರ್ಬೋದು ಅಥವಾ ಇದೇ ರೀತಿ ಔಷಧಿ ಮತ್ತು ಸುಗಂಧ ದ್ರವ್ಯಗಳನ್ನು ಇಟ್ಟಿದ್ದೆ ಆದರೆ ಅವುಗಳ ಬೆಳವಣಿಗೆ ಮುಖ್ಯವಾಗಿ ಗಿಡಗಳೇನು ಮಾಡ್ತವೆ, ನಾವು ಉಸಿರಾಟ ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಅಥವಾ ವಾತಾವರಣದಕ್ಕಿಂತ ಕಲುಷಿತ ವಾತಾವರಣಗಳನ್ನು, ತಾಜಾ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ ಮನೆ ರಸ್ತೆ ಬದಿ ಇದ್ದರೆ ಭಾಳಷ್ಟು ಒತ್ತಡವಾಗಿ ನಿಮಗೆ ಧ್ವನಿಗಳು ಬರ್ತಾ ಇರ್ತವೆ, ಸೌಂಡ್ಗಳು ಕೇಳ್ತಾ ಇರುತ್ತೆ. ಇದನ್ನು ನಾವು ತಡೆಗೋಡೆ ಮಾಡ್ತಕ್ಕಂಥವು ನಿಮ್ಮ ಮನೆ ಮುಂಭಾಗದಲ್ಲಿ ಎತ್ತರವಾಗಿರ್ತಕ್ಕಂಥ ಅಲಂಕಾರಿಕ ಬಹುವಾರ್ಷಿಕ ಗಿಡಗಳನ್ನ ಹಾಕಿದ್ದಾದರೆ ಅವು ತಡೆಗೋಡೆ ಮಾಡೋದಲ್ದಲೆ ಧೂಳು ಮನೆಗೆ ಬರೋದಿಲ್ಲ, ಆನಂತರ ಆ ಧೂಳಿನ ಕಣಗಳನ್ನು ಅಥವಾ ಕಲುಷಿತವಾಗಿರ್ತಕ್ಕಂಥ ವಾಯುಮಾಲಿನ್ಯ ಕಣಗಳನ್ನು ಹೀರ್ಕೊಳ್ತವೆ. ಹಾಗಾಗಿ ದಯಮಾಡಿ ರೈತ ಬಾಂಧವರು ಇರ್ಬೋದು ಅಥವಾ ನಗರವಾಸಿಗಳಿರ್ಬೋದು ಪ್ರತಿಯೊಬ್ಬರಿಗೂ ದೈನಂದಿನ ಜೀವನದಲ್ಲಿ ಈ ಅಲಂಕಾರಿಕ ನಮ್ಮ ಮನೆ ಅಂಗಳಗಳಲ್ಲಿ ಮನೆ ಒಳಾಂಗಣಗಳಲ್ಲಿ ಸಾಧ್ಯವಾದ ಮಟ್ಟಿಗೆ, ನಿಮ್ಗೆ ಜಾಗನೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ಪಟ್ಟಣಗಳಲ್ಲಿ ಭಾಳಷ್ಟು ಅದೇ ಸಮಸ್ಯೆ ಇರುತ್ತೆ ಸರ್, ನಾವು 30-40 ಸೈಟ್ ತಗೊಂಡ್ವಿ, ಜಾಗನೇ ಇಲ್ಲ ಸರ್. ಅವಕ್ಕೆ ಲಂಬ ಕೃಷಿ ಇದೇನು ಹೇಳಿದ್ರೆ ಈಗ ಅಲಂಕಾರಿಕ ಗಿಡಗಳನ್ನು ಲಂಬ ಕೃಷಿ ಫ್ರೇಮ್ಗಳು ಹಾಕೊಂಡು ಮಾಡಿದ್ದೆ ಆದರೆ ಈಗ ಇತ್ತೀಚಿನ ನೋಡಿದ್ರೆ ಭಾಳ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಈಗ 40-50 ಹೋಗ್ತಾ ಇರುತ್ತೆ. ನಿಮ್ಮ ಮನೆ ಸುತ್ತಮುತ್ತಲಿನ ಈ ಲಂಬ ಕೃಷಿಗಳನ್ನ ಸ್ಟ್ರಕ್ಚರ್ಗಳನ್ನು ನೀವು ಮಾಡಿದ್ದೆ ಆದರೆ ಅಂದರೆ ಏನು ಮಾಮೂಲಿ ಅದು ಒಂದು ಇನ್ಸುಲೇಷನ್ ಮೆಟೀರಿಯಲ್ ಆಗಿರುತ್ತೆ, ಆ ಗಾಳಿ ನಿಮ್ಮ ಕಿಟಕಿ ಅಥವಾ ಗೋಡೆಗಳಿಟ್ಟಾಗ ಆ ಒಂದು ಇರುತ್ತೆ ಹೊರಗಿನ ಒಂದು ಉಷ್ಣಾಂಶ ಇರತಕ್ಕಂಥದ್ದು ಕನಿಷ್ಠ 3-4 ಡಿಗ್ರಿ ಸೆಲ್ಸಿಯಸ್ನ ಕಡಿಮೆ ಮಾಡ್ತವೆ. ಅದಲ್ಲದೆ ಈ ಒಂದು ರೀತಿ ನಿಮ್ಮ ಮೈಕ್ರೋ ಕ್ಲೈಮೇಟ್ ಅಂತೀವಿ, ಸೂಕ್ಷ್ಮ ವಾತಾವರಣ ಇರುತ್ತಲ್ಲ, ಅದನ್ನು ನಿಮ್ಮ ಮನೆ ಅಂಗಳದಿದ್ದಾಗ ನಾವು ಉಸಿರಾಡ್ತಕ್ಕಂಥದ್ದನ್ನ ಸಾಮಾನ್ಯ ನೋಡ್ತೀವಿ, ಎಲ್ಲ ಕಿಟಕಿಗಳು ನಾವು ತೆಗಿತೇವೆ, ಅವು ತಂಪಿರೋದು. ಇಂಥ ಮನೆ ಗಿಡಗಳಲ್ಲಿ ಮನೆ ಒಳಗೆ ಒಳಾಂಗಣಗಳಲ್ಲಿ ಸಾಕಷ್ಟು ಹೇಳಿದ್ನಿಗಿಲ್ಲ, ಫಿಲೋಡೆಂಡ್ರನ್ ಸಿಗ್ಲೋನಿಮ ಅಥವಾ ಡೈಫನ್ ಬೇಕಿಯ ಕ್ಲೋರೋಫೈಟಮ್ ಅಂತ, ಅದು ಒಂದು ರೀತಿ ಜೇಡರ್ ಬಲೆ ಥರನೇ ಇರ್ತದೆ ಕ್ಲೋರೋಫೈಟಮ್ಮು, ಆನಂತರ ಸಿಂಗೋನಿಯಮ್ಮು, ಇಂಥ ಅನೇಕ ಇರತಕ್ಕಂಥ ಅಲಂಕಾರಿಕ ಗಿಡಗಳನ್ನ ಮನೆ ಒಳಾಂಗಣದಲ್ಲಿ ನೆರಳಿನ ಪ್ರದೇಶದಲ್ಲಿ ಬರ್ತವೆ. ಸಂಪೂರ್ಣ ನೆರಳು ಅಂದರೆ ಸುಮಾರು 80-90% ನೆರಳು, ಅಂದರೆ ಬಿಸಿಲಿನ ಕಿರಣಗಳಿಲ್ಲದಲೇ ಸದೃಢವಾಗಿ ಬೆಳೆದು ಅವು ನಮಗೆ ಮುದ ಕೊಡೋದಲ್ದಲೆ ಆಮ್ಲಜನಕವನ್ನು ಶುಷ್ಕೀಕರಿಸಿ ನಮಗೆ ಬೇಕಾಗಿರ್ತಕ್ಕಂಥ ಕೊಡೋದ್ರಿಂದ ನಮ್ಮ ಆರೋಗ್ಯವಂತ ಸದೃಢವಾಗಿರಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒತ್ತಡ ರಹಿತ ಜೀವನದಲ್ಲಿ ಯಾವುದೇ ಕೆಲಸ ಇರ್ಬೋದು, ರೈತಾಪಿ ಇರ್ಬೋದು, ಯಾವುದೇ ಅಫಿಷಿಯಲ್ಸ್ ಇರ್ಬೋದು, ಅವರು ಬೆಳಗಿನ ಜೀವನ ಬೆಳಗಿನದಲ್ಲಿ ಅಟ್ಲೀಸ್ಟ್ ಅವುಗಳಿಗೆ ಗಿಡಗಳನ್ನು ಮಣ್ಣನ್ನು ಹಾಕಿ ಕುಂಡಲಿಗಳು ಬೆಳೆಸಿ ಅದನ್ನು ಎಲೆಗಳು ಒಣಗಿದ್ರೆ ತೆಗೆದಾಕಿ ಅಥವಾ ವಾರಕ್ಕೊಮ್ಮೆ ಕುರ್ಜಿ ಅಥವಾ ಸ್ವಲ್ಪ ಗೊಬ್ಬರಗಳನ್ನ ಹಾಕಿ ಅದು ನೋಡಿದಾಗ ಬೆಳವಣಿಗೆಗಳನ್ನು ಅನೇಕ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ನಾವು ಸರ್ ಕುಂಡಿನಿಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಸುತ್ತ ನೀವು ಕೆಲವೊಂದು ಗಿಡಗಳನ್ನು ಗಾಜಿನ ಒಂದು ಮಡಿಕೆಗಳ ಥರ ಇದ್ದಂಗೆ ಅಲ್ಲಿ ನೀರಾಗಿಟ್ಟರು ಬರ್ತಾರೆ. ಈಗಲ್ಲ ಫಿಲೋಡೆಂಡ್ರನ್, ಸಿಂಗೋನಿಯಮ್ಮು, ಕ್ಲೋರೋಫೈಟಮ್ಮು, ಈ ರೀತಿ ಮತ್ತು ಮನಿ ಪ್ಲಾಂಟ್ ಅಂತ ಒಂದು ಬರುತ್ತೆ ಪೋತಾಸ್ ಅಂತ ಹೇಳ್ತೀವಿ ನಾವು, ಸಾಮಾನ್ಯ ನೋಡ್ಬೋದು ಅದನ್ನು ನೀರಾಗೆ ಇಟ್ಟು ಬೆಳಿಬೋದು ನೀವು, ಅಂದರೆ ಅದು ಕನಿಷ್ಠ ವಾರಕ್ಕೊಮ್ಮೆ ಅದರ ನೀರು ಚೇಂಜ್ ಮಾಡ್ತಾ ಇರಬೇಕು. ಅಂದರೆ ಹಸಿರೀಕರಣವನ್ನು ನಮ್ಮ ಮನೆ ಅಂಗಳದಿದ್ದಾಗ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಅಶಾಂತತೆಯನ್ನು ಉಪಯೋಗಿಸ್ತಾರೆ, ಮನಸ್ಸು ಅಂದರೆ ಶಾಂತವಾಗಿರುತ್ತೆ. ಸಾಮಾನ್ಯ ನೋಡಿ ನೀವು ಒಂದು ಯಾವುದೇ ಉದ್ಯಾನವನಗಳಿಗೆ ಹೋದಾಗ ಆ ಹುಲ್ಲು ಹಾಸಿನ ಮೇಲೆ ಕಾಲಿಟ್ಟು ನಡೆದಾಗ ಆ ಒಂದು ಹಸಿರಿನ ಮನೆ ನೋಡಿದಾಗ ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ, ಕಣ್ಣಿಗೆ ತಂಪಿರುತ್ತೆ. ಅದೇ ರೀತಿ ನೀವು ಅತ್ಯಂತ ಹಸಿರು ಕಲರ್ ಅಲ್ಲದೆ ಬೇರೆ ಕಲೆಗಳು ನೋಡಿದ್ರೆ ನಾವು ರಕ್ತದ ಕಲೆಗಳು ನೋಡಿ ಕೆಲವರೆಲ್ಲ ಭಾಳ ಭಯ ಬೀಳ್ತಾರೆ. ಹಾಗೆ ಅದೇ ರೀತಿ ಹಸಿರು ಬಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸೋದಿಲ್ಲ, ಯಾಕೆಂದರೆ ಅದರ ಶಾಂತತೆ, ಪೀಸ್ಫುಲ್ನೆಸ್ ಅಂತ ಏನಂತ ಶಾಂತತೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಹಸಿರುಗಳಿರ್ತವೆ. ಇದಾದ್ರೆ ನಾವು ಬರೀ ಅಲಂಕಾರಿಕ ಗಿಡಗಳನ್ನ ಬರೀ ಹೂವೇ ಬೇಕು ಅಂತಿಲ್ಲ, ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಈಗ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬರಿಗೆ ಆಧ್ಯಾತ್ಮಿಕ ಬಳ ಒಲವಿರೋದ್ರಿಂದ ನೀವು ಅಲ್ಲಿ ಬೇಕಾಗ್ತಕ್ಕಂಥ ಕಣಗಳಿರ್ಬೋದು, ದಾಸವಾಳ ಇರ್ಬೋದು, ನಂದಿ ಬಟ್ಲು ಇರ್ಬೋದು, ಇಂಥ ಹೂಗಳನ್ನ ಸುತ್ತ ದೊಡ್ಡ ದೊಡ್ಡ ಕುಂಡಲಿಗಳಲ್ಲಿ 14 ಇಂಚು ಅಥವಾ 18 ಇಂಚು ಇಟ್ಕೊಂಡ್ರೆ, ಈಗೆಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ 24 ಇಂಚಲ್ಲಿ ನಿಮ್ಮದು ಒಂದು ನೀರಿನ ಟ್ಯಾಂಕು ಒಡೆದೋಗಿದೆ, ಅದರ ಅರ್ಧ ಭಾಗ ಕಟ್ಟಿ ಮಣ್ಣಾಗ್ಬಿಟ್ಟು ನೀವು ಹೆಚ್ಚು ಕಮ್ಮಿ ನಿಮಗೆ ಬೇಕಾಗಿರ್ತಕ್ಕಂಥ ಮರಗಳನ್ನು ಕರಿಬೇವಿರ್ಬೋದು ಅಥವಾ ನಿಂಬೆ ಗಿಡ ಇರ್ಬೋದು ನಿಮ್ಮ ಮನೆ ಅಂಗಳಗಳಲ್ಲೇ ಮಾಡೋದ್ರಿಂದ ಅದು ಎರಡು ರೀತಿ ಉಪಯೋಗದು. ಒಂದು ಅದರಿಂದ ಉಪಯುಕ್ತ ಇದೆ, ಅದನ್ನು ಬರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಬೋದು. ಆನಂತರ ಅದನ್ನು ಆರೈಕೆ ಮಾಡೋದ್ರಿಂದ ಹೂವು ಅಥವಾ ಅದರ ಸಂಜೆ ಹೊತ್ತು ಕೆಲವೊಂದು ಉದಾಹರಣೆ ಹೂವಿನ ಗಿಡಗಳ ಸುಗಂಧ ದ್ರವ್ಯವನ್ನು ಸಹ ಸೂಸೋದ್ರಿಂದ ನಮ್ಮ ಮನಸ್ಸು ಭಾಳ ಸಂತೋಷವಾಗಿರುತ್ತೆ. ಉದಾಹರಣೆ ನೀವು ಮಲ್ಲಿಗೆ ಹೂವಿನ ಒಂದು ಸುವಾಸನೆಯನ್ನು ಆಗ್ರಹಿಸಿದಾಗ ಕೆಲವು ಬಳ್ಳಿಗಳಿರ್ತವೆ ಮನೆಗಳಿಗೆ ಹತ್ತಿಸ್ಬೋದು, ಈಗ ಮಲ್ಲಿಗೆ ಹೂವು ಇರ್ಬೋದು ಅಥವಾ ಪೇಪರ್ ಹೂವು ಇರ್ಬೋದು. ಒಟ್ಟಾರೆ ಹೇಳೋದಂದ್ರೆ ಅಲಂಕಾರಿಕ ಗಿಡಗಳು ನಮ್ಮ ಒತ್ತಡ ಇರತಕ್ಕಂಥ ಜೀವನದಲ್ಲಿ ನಮ್ಮ ಒಂದು ನಾವು ಅದರ ಜೊತೆಗೆ ಒಡನಾಟ ಇದ್ದರೆ ಖಂಡಿತವಾಗಿ ನಮ್ಮ ಒತ್ತಡ ರಹಿತವಾಗಿರ್ತಕ್ಕಂಥ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಭಾಳ ಸಹಕಾರಿಯಾಗುತ್ತೆ ಅಂತ ಹೇಳ್ತೇನೆ. ಹಾಗೂ ಇದರಲ್ಲಿ ಅಪರಿಮಿತವಾದ ಅವಕಾಶಗಳಿದೆ. ಈಗ ನನಗೆ ಹೇಳಿದ್ನಲ್ಲ ಬರೀ ಸರ್ ಕುಂಡಲಿ ಮಾಡೋಕ್ಕಾಗಲ್ಲ, ನಾನು ಕಡಿಮೆ ಖರ್ಚಲ್ಲಿ ಮಾಡಬೇಕು. ಇದಲ್ಲದೆ ಈ ರೀತಿ ಗ್ರೋ ಬ್ಯಾಗ್ಸ್ ಅಂತ ಬರ್ತವೆ, ಕಡಿಮೆ ದರದಲ್ಲಿ ಸುಮಾರು 25 ರೂಪಾಯಿ 30 ರೂಪಾಯಿ ಒಂದಿರುತ್ತೆ. 5 ಕೆಜಿ ಸಾಯಿಲ್ಸ್ ಮಣ್ಣು ಆಗ್ತಕ್ಕಂಥದ್ದು, ನಿಮ್ಮಲ್ಲಿ ಸಿಗ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಅಲ್ಲಿ ಸಗಣಿ ಗೊಬ್ಬರಗಳನ್ನ, ಈ ರೀತಿ ಮಾಡೋದ್ರಿಂದ ನೀವೇನಾದ್ರು ಮತ್ತೆ ನೀರನ್ನು ದಿನ ಹಾಕಬೇಕು ಅಂತೇನಿಲ್ಲ, ಕೆಲವೊಂದು ಗಿಡಗಳು ಸುಮಾರು ಮನೆ ಒಳಾಂಗಣದಿದ್ದವು, ಸುಮಾರು ವಾರಕ್ಕೆ ಎರಡು ಸರಿ ಹಾಕಿದ್ರೆ ಸಾಕು, ಅನ್ನೋದಕ್ಕೆ ಒಂದು ಬರೇ ಒಂದು ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಒಟ್ರಾಸಿ ಈ ರೀತಿ ಒಂದು ಸೂಕ್ಷ್ಮ ಪ್ರದೇಶವನ್ನು ನಮ್ಮ ಮನೆ ಒಳಾಂಗಣಗಳಲ್ಲಿ ಈ ರೀತಿ ಅಲಂಕಾರ ಗಿಡ ಹಾಕೋದ್ರಿಂದ ನಮ್ಮ ಮನೆ ಒಳಗಿರ್ತಕ್ಕಂಥದ್ದು, ಮನೆ ಸುತ್ತಮುತ್ತಲಿರ್ತಕ್ಕಂಥ ಒಂದು ಸೂಕ್ಷ್ಮ ಪ್ರದೇಶ ಅಥವಾ ಮೈಕ್ರೋ ಕ್ಲೈಮೇಟ್, ಏನೋ ಒಂದು ಹವಾಮಾನ ಇರುತ್ತಲ್ಲ, ಖಂಡಿತವಾಗಿಯೂ ಹೊರಗಡೆ ಏನೂ ಮಾಡದಿರ್ತಕ್ಕಂಥ ಪ್ರದೇಶಗಳಲ್ಲಿ ಸುಮಾರು 35 ಡಿಗ್ರಿ ಇತ್ತಂದರೆ ಇಲ್ಲಿ ಸುಮಾರು 32 ಅಥವಾ 31 ಡಿಗ್ರಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ನಮ್ಮ ಒತ್ತಡರಹಿತ ಜೀವನದಲ್ಲಿ ಮಾನಸಿಕ ಸ್ವಾಸ್ಥತೆಗೆ ಎಲ್ಲ ಆರೋಗ್ಯದೇ ಚೆನ್ನಾಗಿ ಸದೃಢವಾಗಿ ಸರ್ ಏನು ಮಾಡ್ತೀರಿ, ಮನಸ್ಸು ಅಶಾಂತಿ ಸರ್ ನೋಡೋಕ್ಕಾಗಲ್ಲ ಅಂತಿರ್ತೀವಿ. ಹಾಗಿದ್ದಾಗ ಸೂಕ್ಷ್ಮವಾಗಿ ಇದರ ಬೆಳವಣಿಗೆನ ನೋಡೋದಲ್ದಲೆ, ಅದನ್ನು ಅಬ್ಸರ್ವ್ ಮಾಡೋದಲ್ದಲೆ, ಅದರ ಜೊತೆ ಒಡನಾಟ ಇದ್ದರೆ ಖಂಡಿತವಾಗಿ ನಾವು ನಮ್ಮ ಮನಸ್ಸಿನ ಸುಸ್ಥಿತಿಯಲ್ಲಿ ಇಟ್ಕೋಬಹುದು. ಜೊತೆಗೆ ಈ ಒಂದು ಗಿಡಗಳನ್ನು ಮಾಡೋದ್ರಿಂದ ಪಕ್ಕದ ಮನೆಗಳಲ್ಲಿ ಅಥವಾ ನೀವು ಮಾಡಿದ್ದೆ ಅಂದರೆ ನೀವು ಇನ್ನೊಬ್ಬರಿಗೆ ನೀವು ಒಂದು ಉತ್ಸಾಹದಾಯಕವಾಗಿ ಅಥವಾ ಇನ್ಸ್ಪಿರೇಷನ್ ಅಥವಾ ನೀವೆಂತ ಸ್ಫೂರ್ತಿದಾಯಕವಾಗಿ ಆಗ್ತೀರ ಅವಾಗ ಎಲ್ಲರೂ ಆಗ್ತಾರೆ. ಈಗ ಸಾಮಾನ್ಯವಾಗಿ ಕೊರೋನಾದಲ್ಲಿ ಕಾಲ ಕಳೆಯದ ಹೇಗಿನ ಒಂದು ಸ್ಥಿತಿಯಲ್ಲಿ ಭಾಳಷ್ಟು ಚಿಂತಿತರಾಗಿದ್ವಿ. ಆಗ ಈಗ ಬಹುಪಾಲು ಜನ 30-40% ಜನಗಳು ಈ ಒಂದು ಅಲಂಕಾರಿಕ ಗಿಡಗಳ ಮಹತ್ವವನ್ನು ಕಂಡುಕೊಂಡು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಗಳಲ್ಲಿ ಕನಿಷ್ಠ ಅಂದರೆ ಕನಿಷ್ಠ ಅಟ್ಲೀಸ್ಟ್ ತುಳಸಿ ಗಿಡ ಇರ್ಬೋದು, ಅದರ ಜೊತೆಗೆ ಇನ್ನೂ ಅಲಂಕಾರಿಕ ಹೂವಿನ ಗಿಡಗಳಿರ್ಬೋದು ಇಡ್ತಿದ್ದಾರೆ. ಇದರ ಜೊತೆಗೆ ನಾನಿಗೆ ತಿಳಿಸಿದಂತೆ ಆಮ್ಲಜನಕ ಶುದ್ಧೀಕಾರಕ ಇರತಕ್ಕಂಥ ಭಾಳಷ್ಟು ಒಳಾಂಗಣಗಳಿವೆ. ಸಮೀಪದ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕೃಷಿ ಮಹಾವಿದ್ಯಾಲಯ ಇರ್ಬೋದು, ತೋಟಗಾರಿಕಾ ಮಹಾದ್ರು ಅಲ್ಲಿ ಈಗ ನಮ್ಮ ಒಂದು ಮಾಹಿತಿ ಪ್ರಕಾರ ಜೀವನದಲ್ಲಿ ಉದ್ಯಾನವನ ಅಥವಾ ಅಲಂಕಾರಿಕ ಗಿಡಗಳು ಅಥವಾ ಉದ್ಯಾನವನ ಇರತಕ್ಕಂಥ ಒಂದು ಏನು ಗಾರ್ಡನಿಂಗ್ ಅಥವಾ ಉದ್ಯಾನ ವಿನ್ಯಾಸ ಏನಿದೆ ಎಲ್ಲ ಇದೆ. ಈಗ ಭಾರತ ಸರ್ಕಾರವು ಸಹ ಒಂದು ಪ್ರದೇಶವನ್ನು ನೀವು ಲೇಔಟ್ ಮಾಡ್ತಾರೆ ಅಥವಾ ಒಂದು ವಸತಿ ಪ್ರದೇಶವನ್ನು ಮಾಡ್ತಿದ್ದಾಗ ಕನಿಷ್ಠ 20-25% ಜಾಗವನ್ನು ಉದ್ಯಾನಕ್ಕೆ ಮೀಸಲಾಗಿಡಬೇಕು. ಯಾಕಂದರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಸಂಜೆ ಹೊತ್ತು ಸಣ್ಣ ಒಂದು ಉದ್ಯಾನವನ್ನು ಮಾಡಿದಾಗ ಅಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಟ ಒಂದು ಒಂದು ಒಂದು ಭಾಗದಲ್ಲಿದ್ದರೆ ಇಬ್ಬರೇ ಒಂದು ಹುಲ್ಲು ಹಾಸಿಗೆ ಮಾಡಿ ಅಥವಾ ಲಾನ್ ಮಾಡಿ 4-5 ಗಿಡಗಳನ್ನು ಮಾಡಿದಾಗ ಅದ್ರ ಗಾರ್ಡನ್ ಬೆಂಚ್ ಕೂತ್ಕೊಂಡಾಗ ಅವ್ರಿಗೆ ಬಿಡುವಿನ ಸಮಯ ಕಳೆಯೋದ್ರ ಜೊತೆಗೆ ಅವ್ರ ಮನಸ್ಸನ್ನು ಉಲ್ಲಾಸಿತ ಚೇತೋಹಾರಿಯಾಗಿ ಮಾಡ್ತದೆ. ಹಾಗಾಗಿ ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ಗಳಿರ್ಬೋದು, ನಾವು ನಿವಾಸ ಮಾಡ್ತಕ್ಕಂಥ ಮನೆಗಳಿರ್ಬೋದು, ಅಥವಾ ನಾವು ಈಗ ಉದಾಹರಣೆ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡಿದಾಗ ಅಷ್ಟೇ ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗಿರುತ್ತೆ. ಕಾಯುವಿಕೆ ಮನುಷ್ಯನನ್ನು ಭಾಳಷ್ಟು ಒತ್ತಡಕ್ಕೆ ಸಿಲಿಸುತ್ತೆ. ಏನು ಕಾದು ಕಾದು ಸಾಕಾಯ್ತಪ್ಪ ಅಂತ ಆಗಿದ್ದಾಗ ಆ ಸುತ್ತಮುತ್ತಲ ಪರಿಸರದಲ್ಲಿ ಈ ಅಲಂಕಾರಿಕ ಗಿಡಗಳಿದ್ದಾದರೆ ಅವರ ಮನಸ್ಸಿನ ಒತ್ತಡಗಳನ್ನು ಆರಾಮಾಗಿ ನೋಡಿ. ಏರ್ಪೋರ್ಟಲ್ಲಿ ನಾವು 4-5 ಗಂಟೆ ಕಾಯ್ತೀವಿ, ಅದನ್ನು ಮನಸ್ಸಿಗೆ ತಲೆನೋವು ಬರುವುದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸುತ್ತಮುತ್ತಲಿನ ಪರಿಸರವನ್ನು ವಿನ್ಯಾಸಗೊಳಿಸುತ್ತೆ. ಆರ್ನಮೆಂಟಲ್ ಗಾರ್ಡನಿಂಗ್, ಇಂಡೋರ್ ಗಾರ್ಡನಿಂಗ್ ಮಾಡಿರ್ತಾರೆ. ಆ ಹಸಿರುಗಳು ನೋಡಿದಾಗ ನಮಗೆ ಮನಸ್ಸು ಯಾವತ್ತೂ ಒತ್ತಡದಲ್ಲಿ ಸಿಲುಕುವುದಿಲ್ಲ, ಹಂಗಾಗಿ ನಮಗೆ ತಲೆನೋವು ಬರಲ್ಲ. ಅದೇ ರೀತಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಉದಾಹರಣೆ ನಾವು ಆಫೀಸ್ ಕೆಲಸಕ್ಕೆ ಬಂದಿರ್ತೀವಿ, ಡಿ ಸಿ ಆಫೀಸ್ ಇರ್ಬೋದು, ತಾಲೂಕು ಕಚೇರಿಗಳು, ಅಲ್ಲಿ ಕನಿಷ್ಠ ಒಂದು ಸಣ್ಣ ಒಂದು ಉದ್ಯಾನವನ ಇದೆ. ಒಟ್ಟಾರಾಸಿ ಹೇಳೋದ್ರೆ ಉದ್ಯಾನವನಗಳು ನಮ್ಮ ದೈನಂದಿನ ಜೀವನ, ಬೆಳಗಿನ ವಾಕಿಂಗಿಂದ ಹಿಡಿದು ಆಫೀಸ್ ಕೆಲಸ ಮಾಡೋದಿಂದ ನಂತರ ಬಂದ ಮೇಲೆ ಸಂಜೆ ವಾಕಿಂಗ್ ಇರ್ಬೋದು, ಆನಂತರ ನೀವು ಎಲ್ಲೇ ಪ್ರದೇಶಗಳಿಗೆ ಹೋದಾಗ ರೈಲ್ವೆ ಇರ್ಬೋದು, ಯಾವುದೇ ರೀತಿ ಅಂದರೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಬಹುಪಾಲು ನಾವು ಮನೆಯಲ್ಲಿ ಕಳೀತಿದ್ದಾಗ ಈ ರೀತಿ ಅಲಂಕಾರ ಗಿಡಗಳು ನಿಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿ ಮಾಡ್ಕೊಂಡಿದ್ದಾದ್ರೆ ಇದು ನೀವು ನಾನು ಖಂಡಿತವಾಗಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೋದು. ಕನಿಷ್ಠ ಒಂದು ಸುಮಾರು ಒಂದು ನಿಮ್ಗೆ ಏನು ನೀವು ಚಾ ಕುಡಿತೀರ ಅಥವಾ ಬೇರೆ ಏನೇನೋ ಹವ್ಯಾಸಗಳನ್ನು ಮಾಡ್ತಿಲ್ಲ, ಅದರ ಹಣವನ್ನು ನೀವು ಕೂಡಿಟ್ಟು ಒಂದು ಕನಿಷ್ಠ 3-4 ಕುಂಡಲಿಗಳನ್ನು ತಂದು 4 ಗಿಡಗಳನ್ನ ಆರೈಕೆ ಮಾಡಿ, ಅದರ ಬೆಳವಣಿಗೆ ನೋಡಿದಾಗ ನಿಮಗೂ ಒಂದು ರೀತಿ ಭರವಸೆ ಬರುತ್ತೆ, ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಮಾಡಿದಾಗ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಅಂದರೆ ಬರೀ ನಾವು ಹಾಕಿದ್ವಿ ಸುಮ್ಮನೆ ನೋಡೋಂಗಿಲ್ಲ, ಅವಿನಾನುಭವ ಸಂಬಂಧವನ್ನು ಈ ಅಲಂಕಾರಗಳಿಗೆ ಇಟ್ಕೊಂಡೇ ಆದರೆ ಅದರ ಪ್ರತಿಯೊಂದು ಉದಾಹರಣೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಒಂದು ಹೂವಿನ ಸೌಂದರ್ಯವನ್ನು ಅನೇಕ ಆಯಾಮಗಳಲ್ಲಿ ನೋಡ್ತೇವೆ. ಅಂದರೆ ಈ ಡಿಫ್ರೆಂಟ್ ಆ್ಯಂಗಲಲ್ಲಿ ಪೂಜಾರಿ ಅಂತಲೇ ಒಳ್ಳೆ ಹೂವು ಇದೆ ನಾನು ದೇವರಿಗೆ ಅರ್ಪಿಸ್ಬೇಕಪ್ಪ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ, ಕವಿ ಹೇಳ್ತಾನೆ ಇದು ಒಳ್ಳೆ ನನಗೆ ಸ್ಫೂರ್ತಿದಾಯಕವಾಗಿರುತ್ತೆ, ಅದನ್ನು ನಾನು ಕವನ ಬರಿಬೋದು ಅಂತ ಹೇಳ್ತಾರೆ. ಇದಲ್ಲದೆ ವಿಜ್ಞಾನ ಹೇಳಿದ್ರೆ ಇದು ಒಳ್ಳೆ ಒಳ್ಳೆ ಸುಗಂಧ ಇದೆಯಪ್ಪ, ಸುಗಂಧ ದ್ರವ್ಯ ಅಂದರೆ ನನ್ನ ಅರ್ಥ ಈ ಅಲಂಕಾರಿಕ ಗಿಡಗಳನ್ನು ಅಥವಾ ಯಾವುದೇ ಒಂದು ವಿಷಯವನ್ನು ಇದ್ದಾಗ ಅದನ್ನು ವಿವಿಧ ಆಯಾಮಗಳಲ್ಲಿ ನೋಡಬೇಕು. ನಮಗೆ ಕಣ್ಣಿಗೆ ಕಾಣದ ರೀತಿ ಆಯಾಮ ಅಂತಂದರೆ ಅದು ಒಳ್ಳೆ ಶುದ್ಧಿಕಾರವಾಗಿರ್ತಕ್ಕಂಥ ಆಕ್ಸಿಜನ್ ಹೇಳ್ತೀನಿ ಸರ್, ರಸ್ತೆಗಿದೆ ಭಾಳ ಧೂಳಿದೆ ಸರ್, ಭಾಳ ನಿಮಗೆ ಉಸಿರಾಡೋ ಕಷ್ಟ ಸರ್, ಅಲ್ಲೆಲ್ಲ ಹೊಗೆ ಬರುತ್ತೆ ಅದು ಬರುತ್ತೆ ಅಂತ. ಈ ಇರ್ತಕ್ಕಂಥ ಒಳಾಂಗಣದಲ್ಲಿರ್ತಕ್ಕಂಥ ಅಲಂಕಾರಿಕ ಗಿಡಗಳು ನೀವು ಹಾಕಿದ್ದೇ ಆದರೆ ಅವನ್ನೆಲ್ಲ ಖುಷ್ಕೀಕರಿಸಿ ನಮಗೆ ಬೇಕಾಗಿರ್ತಕ್ಕಂಥ ಇದಿರ್ಬೋದು. ಕೆಲವೊಂದು ಸೊಳ್ಳೆಗಳನ್ನ ಓಡಿಸ್ತಕ್ಕಂಥ ಗಿಡಗಳಿದ್ದಾವೆ, ಆ ಸೊಳ್ಳೆಗಳ ಗಿಡಗಳು ಓಡಿಸ್ತಕ್ಕಂಥ ಇರ್ಬೋದು. ಇನ್ನು ಅನೇಕ ಅನೇಕ ನೀವು ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ಕೃಷಿ ಮಹಾವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಹೋದಾಗ ಅಲ್ಲಿ ಪುಷ್ಪ ಕೃಷಿ ಅಥವಾ ನಮ್ಮ ತೋಟಗಾರಿಕಾ ತಜ್ಞರಿರ್ತಾರೆ, ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ಒಟ್ಟರಾಸಿ ಏನಪ್ಪ ಅಂದರೆ ಒತ್ತಡರಹಿತ ಜೀವನಕ್ಕೆ ಅಲಂಕಾರಿಕ ಗಿಡಗಳ ಒಡನಾಟ ನಿಜವಾಗ್ಲೂ ಸುತ್ತ ನಿಮಗೆ ಒಮ್ಮೆ ನೀವು ಅದನ್ನು ನೋಡಿದಾಗ ಸವಿ ನೋಡಿದಾಗ ಖಂಡಿತದಿಂದ ಇದೆ ಅಂತ ಅನಿಸ್ತೈತೆ. ದಯಮಾಡಿ ನಾವು ರೈತ ಬಾಂಧವರು ಅಥವಾ ನಮ್ಮ ಎಲ್ಲ ಸಾರ್ವಜನಿಕ ನಾಗರಿಕ ಬಂಧುಗಳು ಈ ಒಂದು ಅಲಂಕಾರಿಕ ಗಿಡಗಳನ್ನು ನಿಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡ್ಕೊಳ್ಳೋದಲ್ಲದೆ ಅವುಗಳಲ್ಲಿ ತೊಡಸ್ಕೊಂಡಿದ್ದಾದ್ರೆ ಸ್ವಾಸ್ಥ್ಯ ಅಥವಾ ಮನಸ್ಸಿನಲ್ಲಿ ಸುಸ್ಥಿತಿ ಇಟ್ಟುಕೊಂಡು ಒತ್ತಡರಹಿತ ಜೀವನ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ನಾನು ಮಾಹಿತಿ ತಿಳಿಸೋಕ್ಕೆ ಬಹಳ ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಳಿಗಾಗಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಥವಾ ತೋಟಗಾರಿಕಾ ಸಂಸ್ಥೆ ತಿಡಗುಂದಿ ಹಾಗೂ ಅನೇಕ ನಮ್ಮ ಕೃಷಿ ಮಹಾವಿದ್ಯಾಲಯ ಇಟ್ನಳ್ಳಿ ಫಾರ್ಮು ಇಂಥ ಅನೇಕ ಸ್ಥಳಗಳಲ್ಲಿ ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಸಂಸ್ಥೆಗಳಲ್ಲಿ ಅಥವಾ ವಿಸ್ತರಣ ಶಿಕ್ಷಣ ಘಟಕ ಎಲ್ಲವೂ ಸತ ನಿಮಗೆ ಅಲಂಕಾರ ಗಿಡಗಳ ಮಾಹಿತಿ ಸಿಗುತ್ತೆ. ಅದನ್ನು ಪಡ್ಕೊಂಡು ಈ ಒಂದು ಅಲಂಕಾರ ಗಿಡಗಳನ್ನು ನಿಮ್ಮ ಮನೆಯ ಒಳಾಂಗಣಗಳಲ್ಲಿ ಅಥವಾ ಮನೆ ಮುಂಭಾಗಗಳಲ್ಲಿ ಹಾಕಿದ್ದೇ ಆದರೆ ನಿಮಗೆ ಒಂದು ಅದರಿಂದ ಒಳ್ಳೆ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದ್ದು, ಊಟ ಮಾಡಿದ್ರೆ ಸಂತೃಪ್ತಿ ಆಗುತ್ತೆ, ಆ ರೀತಿ ಬೇರೆ ರೀತಿ ಕೆಲಸ ಮಾಡಿದ್ರೆ ನಮಗೆ ಸಂತೃಪ್ತಿ ಆಗುತ್ತೆ. ಹಂಗೆ ಈ ಒಳಾಂಗಣ ಹವ್ಯಾಸದಿಂದ ನಿಮ್ಮ ಮನಸ್ಸಿಗೆ ಉಲ್ಲಾಸ ಕೊಡೋದಲ್ಲದೆ ಒತ್ತಡವನ್ನು ನಿವಾರಿಸಿ ನಿಮ್ಮ ಮನಸ್ಸಿನ ಸುಸ್ಥಿತಿಯಲ್ಲಿ ಸಹಾಯತ್ತೆ ಅಂತ ಹೇಳಕ್ಕೆ ನಾನು ಭಾಳಷ್ಟು ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9444993951 9479371 ತಾವು ಯಾವಾಗಲಾದರೂ ದೂರವಾಣಿ ಕರೆಗಳನ್ನು ಮಾಡಬಹುದು. ಅಥವಾ ನಮ್ಮ ವಿಶ್ವವಿದ್ಯಾಲಯದ ಒಂದು ಸಹಾಯವಾಣಿ ಉದ್ಯಾನ ಸಹಾಯವಾಣಿ ಇದೆ 1800-425-7910 1800-425-7910. ಆ ಸಹಾಯವಾಣಿ ಮಾಡಿದಾಗ ಅಲಂಕಾರಿಕ ಸಸ್ಯಗಳು ಆ ಒಂದು ಇವರಿಗೆ ನಮಗೆ ಕನೆಕ್ಟ್ ಮಾಡಿದಂಥ ಸಂಪರ್ಕವನ್ನು ಟೋಲ್ ಫ್ರೀ ಅಂದರೆ ಯಾವುದೇ ರೀತಿ ಶುಲ್ಕ ಇಲ್ಲ ಅದಕ್ಕೆ ಮಾಡಿದಾಗ ನಿಮಗೆ ಬೇಕಾಗಿರ್ತಂಥ ಸಂಪೂರ್ಣ ಮಾಹಿತಿ ಒದಿಸಲಿಕ್ಕೆ ನಾವು ಸಹಾಯಕ ಇರ್ತೀನಿ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.

ಮುಸ್ಕಿನ ಕೊಡ ಅದರ ಮ್ಯಾಲೆ, ಸಕಲ ಸಿಮ್ಮಿ ತರಿಯ ಮ್ಯಾಲೆ ಮುಸ್ಕಿನ ಕೊಡ ಅದರ ಮ್ಯಾಲೆ. ನೀರ ತುಮತ ನದಿ ಅಲ್ಲಿ, ನೀರ ತುಮತ ನದಿ ಅಲ್ಲಿ, ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮ. ಏನು ಮದವಿಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ, ಹುಟ್ಟಿ ಬಂದೆ ಪತಿ ಭಕ್ತಿ ನೋಡುದಕ್ಕಾಗೆ. ಪರಮೇಶ್ವರ ಬಂದನಲ್ಲೇ ಪತಿ ಭಕ್ತಿ ನೋಡುದಕ್ಕಾಗೆ. ಶಾಪ ಕೊಟ್ಟ ಋಷಿ ಅಲ್ಲಿ, ಶಾಪ ಕೊಟ್ಟ ಋಷಿ ಅಲ್ಲಿ, ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ. ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ, ಹುಟ್ಟಿ ಬಂದೆ ಹಸ್ತದಲ್ಲೇ. ಏನು ಬೇಡುತ್ತಿ ಬೇಡೋ ರಾಮ, ಬೇಡಿದ ಕೊಡುವಿನ ಹಸ್ತದಲ್ಲೇ. ತಾಯಿ ಸೀರ ಬೇಡನಲ್ಲೇ, ತಾಯಿ ಸೀರ ಬೇಡನಲ್ಲಿ, ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನೀನು ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ, ಹುಟ್ಟಿ ಬಂದೆ. ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗೆ. ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ. ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ತಾಲೆ, ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ. ಗಟ್ಟಿ ವಚನ ಹೇಳಾರಲ್ಲೇ, ಗಟ್ಟಿ ವಚನ ಹೇಳಾರಲ್ಲಿ, ಪಾದ ಸೇವೆ ಮಾಡುವ ತಾಲೆ. ಮಾತಾಡ ನೀ ಒಲ್ಲೆ ನಗವಲ್ಲೆ ಜಗದಂಬ ಮಾತಾಡ ನೀ ಒಲ್ಲೆ ನಗವಲ್ಲೆ ಕರಿಯಲ್ಲ ಮಾತಾಡ ನೀ ಒಲ್ಲೆ ನಗವಲ್ಲೆ ಕರಿಯಲ್ಲ ಮಾತಾಡ ನೀ ಒಲ್ಲೆ ನಗವಲ್ಲೆ ಜಗದಂಬ ಓ ಪಾವಯಾಕ ಏ ನಮ್ಮ ಮ್ಯಾಲೆ ಇಂಥ ನಗರ ಇಂಥ ನಗರ ಗಿರಿ ಧೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ತನ್ನ ಮೇಲೆ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ